ತಾರತಮ್ಯ ನೀತಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅಸಮಾಧಾನ. ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ಬೆಳಗಾವಿ ಅಧಿವೇಶನ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಬೆಂಗಳೂರಿನಲ್ಲಿಂದು ಅಖಿಲ ಕರ್ನಾಟಕ ದೃಷ್ಟಿ ವಿಶೇಷ ಚೇತನರ ದ್ವಿತೀಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ಚಾಲನೆ. ನಾಳೆ ಮನ್ ಕಿ ಬಾತ್ನ 129ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಜನತೆಯನ್ನು ಉದ್ದೇಶಿಸಿ ಭಾಷಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಕಿಸಾನ್ ವಾಣಿ ಗ್ರಾಮಾಂತರಂಗ. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ. ವಾಣಿ ಗ್ರಾಮಾಂತರಂಗ. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಬೀಜೋತ್ಪಾದನಾ ಚಟುವಟಿಕೆ ಕುರಿತು ಕೊಪ್ಪಳ ಜಿಲ್ಲೆ ಚಿಲಕಮುಖಿ ಗ್ರಾಮದ ರೈತರಾದ ಬಸವರಾಜ ಅವರೊಡನೆ ಸಂದರ್ಶನ. ಸಂದರ್ಶಿಸಿದವರು ಎಂ ಸೋಮೇಶ್ ಉಪ್ಪಾರ್. ಸಂಕಲನ ಯಶೋಧ ಎಚ್ಪಿ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬೀಜೋತ್ಪಾದನಾ ಚಟುವಟಿಕೆ ಕುರಿತು ಕೊಪ್ಪಳ ಜಿಲ್ಲೆ ಚಿಲಕಮುಖಿ ಗ್ರಾಮದ ರೈತರಾದ ಬಸವರಾಜ್ ಅವರೊಡನೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತರಾಗಿರ್ತಕ್ಕಂಥ ಬಸವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಭಾಗದಲ್ಲಿ ವಿಶೇಷವಾಗಿ ಬೀಜೋತ್ಪಾದನಾ ಚಟುವಟಿಕೆ ಹೆಚ್ಚಾಗಿ ನಡೀತಾ ಇರ್ತದೆ. ಒಂದು, ಇವರಿಗೆ ಆರ್ಥಿಕವಾಗಿ ಅದು ಭದ್ರತೆಯನ್ನು ಒದಗಿಸಿದ್ರೆ, ಜೊತೆಗೆ ಇಲ್ಲಿರತಕ್ಕಂತಹ ಕೂಲಿ ಕಾರ್ಮಿಕರಿಗೆ, ಬೇರೆ ಬೇರೆ ದುಡಿಯುವ ವರ್ಗದವರಿಗೂ ಸಹಿತ ಹೆಚ್ಚು ದಿನನಿತ್ಯದ ಕೆಲಸಗಳು ಸಹಿತ ಅವರಿಗೆ ಸಿಗ್ತಾ ಇರ್ತದೆ. ಈ ಎರಡು ಕಾರಣಗಳಿಂದ ಇಲ್ಲಿ ಆ ಒಂದು ಬೀಜೋತ್ಪಾದನಾ ಚಟುವಟಿಕೆ ನಿರಂತರವಾಗಿ ಸಾಗ್ತಾ ಇರ್ತದೆ. ಈ ತರದೊಂದು ಬೀಜೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರು ಬಸವರಾಜ್ ಅವರು. ಇವತ್ತು ನಮ್ಮ ಜೊತೆಗಿದ್ದರೆ, ಅವರು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಬಸವರಾಜ್. ನಮಸ್ಕಾರ ಸರ್. ಬಸವರಾಜ್ ಅವರೇ, ನಿಮ್ಮ ಸ್ವಂತ ಊರು ಇದು? ಚಿಲಕಮುಖಿ ಸರ್. ಸ್ವಂತ ಊರು ಇದು? ಪೂರ್ವಿಕರೆಲ್ಲ ಪೂರ್ವಿಕರನ್ನೆಲ್ಲ ಸ್ವಂತ ಊರು ಇದೆ ಅವ್ರು ಸರ್. ಮುಖ್ಯವಾಗಿ ವ್ಯವಸಾಯನ ಅಥವಾ ಬೇರೆ ಏನಾದರೂ ವೃತ್ತಿ ಬಿಸ್ನೆಸ್ ಏನಾದ್ರು ಇದೆಯಾ, ಹೇಗೆ ಅಂತ? ಇಲ್ಲ ಸರ್, ನಮ್ಮ ಮೊಟ್ಲು ಮೊದ್ಲನ ವ್ಯವಸಾಯನ ಮಾಡೋದು. ನಮ್ಮ ತಂದೆಯವರು ಫಸ್ಟ್ ಗಿಂತ ವ್ಯವಸಾಯ ಮಾಡ್ಕೊಂತ ಬಂದಾರ. ನಾವಾದ್ರೆ ಅದ ಲೈನಿಗೆ ಹೊಂಟಿವಿ ಸರ್. ಎಷ್ಟೆಕರೆ ಭೂಮಿ? ಒಂದು 8 ಎಕರೆ ಐತೆ ಸರ್. 8 ಎಕರೆ? 8 ಎಕರೆಯಲ್ಲಿ ಏನೇನು ಬೆಳೀತಾ ಇದ್ರಿ, ಹೇಗೆ? 8 ಎಕರೆದಾಗ ಮೊದಲು ಜೋಳ ಅಂತ ಇಂಥವ್ ಬೆಳಿತಿದ್ರು ನಮ್ಮ ಅಪ್ಪರು ಇದ್ದ ಕಾಲಕ್ಕೆ. ಈಗ ಇತ್ತೀಚೆಗೆ ಮಾಡಿವಿ ಸೀಡ್ಸ್ ಅಂತ ಬಂದವು ಸರ್. ಆ ಸೀಡ್ಸ್ನೊಳಗ ಕಲ್ಲಂಗಡಿ, ಟಮೋಟ, ಚಿಲ್ಲಿ, ಆಮೇಲೆ ಸೌತಿ ಇವೆಲ್ಲ ಸೀಡ್ಸ್ ಏನೇನು ಬರ್ತಾವ ಅದೆಲ್ಲ ಮಾಡ್ತಾ ಇದ್ವಿ ಸರ್. ಅಂದ್ರೆ 8 ಎಕರೆನು ಬೀಜೋತ್ಪಾದನೆಗೆ ಮೀಸಲಿಟ್ಟಿದ್ದೀರಾ? ಇಲ್ಲ ಸರ್, ಇಲ್ಲ ಸರ್, ಒಂದ್ ಅರ್ಧ 4 ಎಕರೆ ಇದು ಕಮರ್ಷಿಯಲ್ ಇಂತಿಂತವು ಜೋಳ ಆಮೇಲೆ ಅಂತಿಂತವು ಮಾಡ್ದು ಸರ್. ಮೆಕ್ಕೆಜೋಳ, ತಿನ್ನೋ ಜೋಳ, ಆಮೇಲೆ ಎಲ್ಲೋ ಒಂದಿಟ್ ಗದ್ದಿನೇ ಮಾಡಿವಿ ಸರ್. ಅದರಲ್ಲಿ ಅದು ಸೀಡ್ಸ್ ಮಾಡೋದ್ ಬೇರೆ ನಾವು ಮಾಡ್ಕೊಂಡಿವಿ ಸರ್. ಅದನ್ನ ಒಟ್ಟು 4 ಎಕರೆ ನಿಮ್ಮ ಮನೆಗೆ ಮನೆಗೆ ತಿನ್ನಾಕ ಏನು ಎಲ್ಲ ತರಕಾರಿ ಅಂತಿಂತದೆಲ್ಲ ಮಾಡ್ಕೊಂತ ಸರ್. ಉಳಿದದ್ದೆಲ್ಲ ಸೀಡ್ಸ್ ಮಾಡಕ ಇದು ಮಾಡಿ ಸರ್. ಅಂದ್ರೆ ಬೇರೆ ವಾಣಿಜ್ಯ ಬೆಳೆಗಳಲ್ಲಿ ಅಂದ್ರೆ ಪಾರಂಪರಿಕ ಬೆಳೆಗಳನ್ನು ನೀವು ಬೆಳಿತೀರಿ, ಮೆಕ್ಕೆಜೋಳ ಬೆಳಿತೀರಿ, ಜೋಳ ಬೆಳಿತೀರಿ, ಭತ್ತ ಬೆಳಿತೀರಿ, ಇದೆಲ್ಲ ಮಾಡ್ತೀವಿ. ಸೊ ಈ ನಿಮ್ಮ ಭೂಮಿಯ ಗುಣಮಟ್ಟ, ಅದರ ಮಣ್ಣಿನ ಗುಣ ಹೇಗಿದೆ, ನಿಮ್ಮ ಸುತ್ತಮುತ್ತಲ ವಾತಾವರಣ ಎಲ್ಲ ಹೇಗಿದೆ, ಮಣ್ಣಿನ ಸ್ವರೂಪ ಎಂತದ್ದು? ಮಣ್ಣಿನ ಸ್ವರೂಪ ಎಂತ ಏನ ಸರ್, ಈಗ ಗೊಬ್ಬರ ಈಗ ಇತ್ತೀಚೆಗೆ ಈ ಆರ್ಗ್ಯಾನಿಕ್ ಮಾಡ್ಬೇಕಂತಾನ ಇದು ಮಾಡಿ ಸರ್. ಈಗ ಇದು ಎಲ್ಲ ಗೊಬ್ಬರ ಇದು ಬಂದು ಡಿ ಎ ಪಿ ಅಂತಿಂತ ಬಂದವಲ್ರಿ, ಭೂಮಿ ಕೆಡಾಕತ್ತೈತಿ ಈಗಿನ ವಾತಾವರಣಕ್ಕ. ಈಗ ಏನೈತಿ ಆರ್ಗ್ಯಾನಿಕ್ ಸ್ವಲ್ಪ ಅದಕ್ಕೆ ಅವಲಂಬನೆ ಕೊಡಾಕತ್ತೀವಿ ಸರ್. ಕೊಡ್ತಾ ಇದ್ರಿ? ಕೊಡ್ತಾ ಇದ್ವಿ. ಅಂದ್ರೆ ನಿಮ್ಮ ಮಣ್ಣು ಯಾವ್ದು, ಮಸಾರಿನ ಅಥವಾ ಕೆಂಪು ಮಣ್ಣ? ಈಗ ಎರೆ ಮಣ್ಣು ಅಂತಾರೆ. ಇಲ್ಲ ಸರ್, ನಮ್ ಇಲ್ಲಿ ಇರೋದ ಕೆಂಪು ಮಣ್ಣು. ಕೆಂಪು ಮಣ್ಣು, ಕೆಂಪು ಮಣ್ಣು. ಯಾವ್ಯಾವ ಬೆಳೆಗೆ ಸೂಕ್ತ ಅನ್ಸುತ್ತೆ ಆ ಮಣ್ಣು? ಕೆಂಪು ಮಣ್ಣು ಚಲೋ ಪಿಂಡಾದ ಭೂಮಿ ಇರುತ್ತೆ ಸರ್. ಅದು ಅದೆಲ್ಲ ಕ್ರಾಪ್ಗೆನ ಅದು ಹೊಂದ್ಕೊಂತದ ಸರ್. ಈ ಹುಸಿನೆಲ್ಲ ಅಲ್ಲಿದೆ, ಸ್ವಲ್ಪ ಹುಸಿನೆಲ್ಲ ಇರ್ತ ಸ್ವಲ್ಪ ಅದ್ ಪೀಕ ಸ್ವಲ್ಪ ಬೇರೆ ಎಡನ ಆಗಿರ್ತ ಸರ್. ಇದು ಕೆಂಪ್ ಮೇಲೆ ಅಂದ್ರೆ ಸ್ವಲ್ಪ ಪಿಂಡ ಆಗಿ ಸ್ವಲ್ಪ ಸತು ಕೊಡ್ತ ಸರ್. ಅದು ಆ ಭೂಮಿ ಚಲೋನ ಇರ್ತದ. ನಿಮ್ ಭಾಗದೊಳಗೆ ಶೇಂಗಾ ಬೆಳೀತಾರ? ಹೌದ್ ಸರ್, ನಾನು ಹಾಕಿನಿ ಸರ್ ಶೇಂಗಾನ. ಒಂದ್ ಈಗಲೂ ವರ್ಷ ಬೆಳಿ ವರ್ಷ ಈಗ ಹಾಕಿನಿ ಸರ್. ಆಲ್ರೆಡಿ ಒಂದ್ ಕ್ವಿಂಟಲ್ ಬಿತ್ತೀನಿ ಸರ್ ಈಗ, ಒಂದ್ ತಿಂಗಳದ ಆಯ್ತು ಸರ್ ಈಗ. ಚೆನ್ನಾಗಿ ಬರುತ್ತೆ ಆ ಕೆಂಪು ಮಣ್ಣಿಗೆ? ಚೆನ್ನಾಗಿ ಬರುತ್ತೆ ಸರ್, ಶೇಂಗಾ ಬಾರಿ ಇಳುವರಿ ಬರುತ್ತೆ ಸರ್ ಕೆಂಪು ಮಣ್ಣಿಗೆ. ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ ನಿಮ್ಮ ಕಡೆ ಶೇಂಗಾ? ಹಾ ಬರ್ತದೆ ಸರ್. ಒಮ್ಮೆ ಏನಾಗುತ್ತೆ ಚಳಿಗೆ ಏನಾಗುತ್ತೆ ಅಂದ್ರೆ ಅದು ಚಿಕ್ಕ ರೋಗ ಬಂದು ಒಮ್ಮೆ ಸ್ವಲ್ಪ ಬಹಳ ಇದಾಗಿರ್ತೈತೆ. ಒಮ್ಮೆ ಆ ಕ್ಲೈಮೇಟ್ ಅದು ಇಲ್ಲಪ್ಪ ಅಂದ್ರೆ ಇಳುವರಿ ಚಲೋ ಬರುತ್ತೆ ಸರ್. ಶೇಂಗಾ ಬೆಳೆಯುವ ಉದ್ದೇಶ ಏನು, ಯಾತಕ್ಕಾಗಿ ನೀವು ಶೇಂಗಾ ಬೆಳಿತೀರಿ ಸರ್? ಈಗ ನಾವು ಎಮ್ಮೆ ಆತು ಎತ್ತು ಅಷ್ಟು ನಮ್ಮ ಮನೆಗೆ ಮಾಡಿವಿ ಸರ್. ಅದಕ್ಕೆ ಈಗ ಅವಕ್ಕೆ ದನಕ್ಕಂತ ಒಟ್ಟು ಮೇವು ಬೇಕೇ ಬೇಕು ಸರ್. ಅದಕ್ಕಾಗ್ಲಿ ಅದನ್ನ ಬಟ್ ನಾವು ಹಾಕಕ್ಕೇನು ಉದ್ದೇಶ ಇದ್ದಿಲ್ಲ, ಬಟ್ ಅದು ದನಗಳಿಗೆ ಬೇಕಂತ ನಾವು ಹಾಕೊಂಡಿರೋ ಸರ್. ದನಕರಗಳಿಗೆ ಒಟ್ಟು ಬೇಕು, ಅವಕ್ಕೆ ಎಲ್ಲ ಇದು ಬೇಕ ಸರ್. ಈಗ ನಾವು ಮಾಡ್ಕೊಂತವ್ ನಾವ್ ಎಲ್ಲ ಇದು ಮಾಡ್ತೇವ, ಆದ್ರೆ ಬಟ್ ದನಕರಿಗೆ ಬೇಕಲ್ಲ ಸರ್. ಕಂಟಿನ್ಯೂ ನಮ್ ದನಕರ ಅಲ್ಲೇ ಹೊಲದಲ್ಲೇ ಇರ್ತಾವ ಸರ್. ಕಂಟಿನ್ಯೂ ಮತ್ ನಮ್ಗ ಸಾಲ ನಾವ್ ಬೇಕಾಗಿಲ್ಲ ಅಂದ್ರೆ ಬೇರೆ ಕಡೆನ ತಗೊಂಬಂದ ದನಗಳಿಗೆ ಇದು ಮಾಡ್ತಾರೆ. ಸಾಮಾನ್ಯವಾಗಿ ರೈತರು ದ್ವಿದಳ ಧಾನ್ಯಗಳನ್ನ ಬೆಳೆಯುವ ಉದ್ದೇಶ ತಮ್ಮ ಮನೆಗೆ ಆಹಾರದ ಧಾನ್ಯಗಳು ಸಿಗ್ತವೆ, ದನಕರಗಳಿಗೆ ಮೇವು ಆಗ್ತದೆ ಅಂತ. ಹೌದು ಸರ್, ಅಲಸಂದಿ ಅಲಸಂದಿ ಹೆಸರು ಮಡಿಕೆ ಆಮೇಲೆ ಇಂಥವೆಲ್ಲ ಜಾಸ್ತಿ ಜಾಸ್ತಿ ಬೆಳಿತೀವಿ ಸರ್. ಅದು ಮುಂಗಾರು ಪೂರ್ವದಲ್ಲಿ ಬೆಳ್ಕೊಳ್ತಾರ ಮುಂಗಾರಿನಲ್ಲಿ? ಸರ್ ಇಲ್ಲ ಸರ್, ಮುಂಗಾರ ಸ್ವಲ್ಪ ಕಮ್ಮಿ ಸರ್, ಹಿಂಗಾರಿಂದ ಬಹಳ ಸ್ಟಾರ್ಟ್ ಜಾಸ್ತಿ ಇದು ಮಾಡ್ತೀವಿ ಸರ್. ಓಹೋ, ಅದು ಮುಂದಿನ ಮುಂಗಾರಿಗೆ ಭೂಮಿ ಚೆನ್ನಾಗಿ ಚೆನ್ನಾಗಿ ಅದಾಗುತ್ತೆ ಸರ್. ಹಿಂಗಾರಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಭೂಮಿನ ಕಾದ ಇರುತ್ತಲ್ಲ, ಭೂಮಿ ಸ್ವಲ್ಪ ಇದು ಇರುತ್ತೆ ಬಿಸಿಲು ಕಾದ, ಆಮೇಲೆ ಅಲ್ಲಿಂದ ಹತ್ಲಾಗ ನಾವು ಸ್ವಲ್ಪ ಜಾಸ್ತಿ ಇದು ಮಾಡ್ತೀವಿ, ಪೀಕನ ಚೆನ್ನಾಗಿ ರಂಗ್ ಬರುತ್ತೆ ಸರ್ ಅವಾಗ. ಅಂದ್ರೆ ಈ ದ್ವಿದಳ ಧಾನ್ಯಗಳ ಹೊಟ್ಟು ಬಳ್ಳಿ ಎಲೆ ಎಲ್ಲ ಅದರಲ್ಲೇ ಬಿಟ್ಬಿಡ್ತಾರೆ, ಕಸ ಎಲ್ಲ ಭೂಮಿಗೆ ಫಲವತ್ತತೆ ಬರಲಿ ಅನ್ನೋ ಕಾರಣ. ಅದು ಕಟಾವು ಏನಾರು ಇದು ಜೋಳ ಮೆಕ್ಕೆಜೋಳ ಏನ್ ಇರ್ತದ ಸರ್, ಅದ್ ಕಟಾವು ಮಾಡ್ಕೊಂತೀವಿ, ಸ್ವಲ್ಪ ತೆಗಿತೀವಿ ಸರ್, ಅದೇನ ಕಸ ಕಡ್ಡಿ ಇರ್ತಲ್ಲ ಅದನ್ನೆಲ್ಲ ರೂಟ್ ರೋಡದ್ ಬಿಡ್ತೀವಿ, ಅದೆಲ್ಲ ಮಣ್ಣಿನ ಒಳಗ ಸೇರ್ಕೊಂಡು ಸ್ವಲ್ಪ ಸತು ಇದಾಗುತ್ತೆ ಸರ್. ಈಗ ನಿಮ್ ಪ್ರಕಾರ ಭೂಮಿಯ ಫಲವತ್ತತೆ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನೀವ್ ಏನೇನ್ ಪ್ರಯೋಗ ಮಾಡ್ತಿದ್ರಿ? ಈಗ ನಾ ಸರ್ ಭೂಮಿ ಫಲವತ್ತತೆ ಕರೆಕ್ಟ್ ಇರ್ಬೇಕಂದ್ರೆ ಸರ್, ಈಗ ಇದೇನು ಗೊಬ್ಬರ ಏನು ಬಂದ ಸರ್ ಅದನ್ನ ಸ್ವಲ್ಪ ಕಮ್ಮಿ ಮಾಡಾಕತ್ತೀವಿ ಸರ್, ಮಾಡೇ ಬಿಟ್ಟಿವಿ ಸರ್. ಈಗ ಆರ್ಗ್ಯಾನಿಕ್ ಇದು ಬಂದತ್ತ ಸರ್, ಅದಕ್ಕೆ ಅವಲಂಬನೆ ಮಾಡಾಕತ್ತೀವಿ ಸರ್, ಈಗ ಮಾಡಾಕತ್ತೀವಿ. ಆಮೇಲೆ ಒಂದು ಪೀಕ್ ಬಿಸಿಲು ತಿನ್ಸ್ಬೇಕು ಸರ್ ಭೂಮಿ ಒಳಗೆ, ತಿನ್ಸಿನಿ ಅಂದ್ರೆ ಅದು ಫಲವತ್ತಾಗಿ ನಮ್ಗೆ ಮುಂದಿನ ನೆಕ್ಸ್ಟ್ ಪೀಕಿಗೆ ಚಲೋ ಇದಾಗುತ್ತೆ ಸರ್. ಈಗ ಭೂಮಿಯ ಫಲವತ್ತತೆಗೆ ಯಾವ ತರದ ಗೊಬ್ಬರಗಳನ್ನು ಕೊಡ್ತಾ ಇದ್ರಿ? ಕೊಟ್ಟಿಗೆ ಗೊಬ್ಬರ, ದನದ ಗೊಬ್ಬರ ಏನಿರ್ತದ ಸರ್ ಮೇನ್ ಕಂಟಿನ್ಯೂ ಹಾಕ್ಲೇಬೇಕು, ಹಾಕತಾ ಇದ್ದೀವಿ. ಅದ್ ಹಾಕಿದ ಭೂಮಿ ಒಳಗೆ ಬಹಳ ಮೇದು ಭೂಮಿ ಇದು ಕೊಡ್ತ ಸರ್. ಇದೇನ ಸರ್ಕಾರಿ ಗೊಬ್ಬರ ಐತಲ್ ಸರ್, ಅದನ್ನ ಈಗ ಹಿಂದಕ್ಕೆ ಸ್ವಲ್ಪ ಸರಿಸಿ ಸರ್ ಸೈಡ್ ಸೈಡ್ ಮಾಡಕ್. ನಿಮ್ಮ ಪೂರ್ವಿಕರಲ್ಲಿ ಅವ್ರನ್ನೇನು ಬಳಸ್ತಾ ಇರ್ಲಿಲ್ಲ? ಏ ಸರ್, ಈಗ 10 ವರ್ಷ ಆತ್ ಸರ್ ಅಷ್ಟೇ. ಅಲ್ಲಿಂದ ಹತ್ಲಾಗ ಬರೇ ಕೊಟ್ಟಿಗೆ ಗೊಬ್ಬರ, ನಮ್ಮ ತಂದೆಯವ್ರ ಆತ ನಮ್ಮ ಇದ್ರ ಆತ ಇಲ್ಲಾರ ಅಷ್ಟು ಕೊಟ್ಟಿಗೆ ಗೊಬ್ಬರ ಇದನ್ನ ಗೊಬ್ಬರ ಅನ್ನೋದು ಗೊತ್ತೇ ಇದ್ದಿಲ್ಲ. ಈಗಿನ ವಾತಾವರಣಕ್ಕೆ ಈಗ ಅವಲಂಬನೆ ಅದನ್ನ ಅದಕ್ಕೆ ಸೇರ್ಪಡೆ ಆಗಿದ್ರೆ, ಈಗ ಇತ್ತೀಚೆಗೆ ಇವೆಲ್ಲ ನೋಡ್ಕೊಂಡ್ವಲ್ಲ ಭೂಮಿ ಕೆಡಕತ್ತೇವಲ್ಲ, ಹಂಗಾಗಿ ಈಗ ಮಾಡಕತ್ತೀವಿ ಆರ್ಗ್ಯಾನಿಕ್ಗೆ ಜಾಸ್ತಿ. ಒಂದು ಇಲ್ಲಿ ಗೊಬ್ಬರ ಕೋಟಿ ಗೊಬ್ಬರ ಸಿಗಲ್ಲ ಅಂದ್ರೆ ಬೇರೆ ಕಡೆಗೆ ರೊಕ್ಕ ಕೊಟ್ಟು ತಂದು ಅದನ್ನ ಹಾಕ್ತೀವಿ ಸರ್. ಈಗ ಒಂದ್ ಚಿತ್ರ ಡಿಎಫ್ ಅಂದ್ರೆ 1500-2000 ಸರ್, ಇನ್ನೊಂದ್ 2000 ಒಂದ್ ಟ್ರ್ಯಾಕ್ಟರ್ ಇದು ಬರ್ತದೆ ಕೊಟ್ಟಿಗೆ ಜೈವಿಕ ಗೊಬ್ಬರನ ಬರ್ತದ ಸರ್. ಹಂಗಾಗಿ ಆ ತರ ಅದಕ್ಕ ಇದು ಮಾಡಕತ್ತೀವಿ ಸರ್. ಈಗ ನಿಮಗೆ ಒಂದ್ ಮನವರಿಕೆ ಆಗಿದೆ, ರಾಸಾಯನಿಕ ಗೊಬ್ಬರಗಳ ಬಳಕೆ ಭೂಮಿಯ ಇಳುವರಿ ಪ್ರಮಾಣವಾಗಿರ್ಬೋದು, ಗುಣಮಟ್ಟವನ್ನಾಗಿರ್ಬೋದು, ಅದು ಕಡಿಮೆ ಮಾಡ್ತದೆ. ಸೊ ಹಾಗಾಗಿ ನೀವು ಕೊಟ್ಟಿಗೆ ಗೊಬ್ಬರಗಳನ್ನ ಹೆಚ್ಚು ಬಳಸಲಿಕ್ಕೆ, ಕೊಟ್ಟಿಗೆ ಗೊಬ್ಬರ ಬಳಸಲೇ ನಾವು ಇದು ಮಾಡಕತ್ತೀವಿ ಸರ್. ರೈತರು ಅಂದ್ಮೇಲೆ ದನಕರುಗಳು ಬಹಳ ಮುಖ್ಯವಾಗಿ ಬೇಕು. ನಿಮ್ಮಲ್ಲಿ ಎಷ್ಟು ದನಕರುಗಳಿದಾವೆ, ಹೇಗೆ? ನಮ್ಮ ಕಡೆಗೆ ಸರ್ 3 ಎಮ್ಮೆ ಅದಾವ ಸರ್, ಆಮೇಲೆ 2 ಎತ್ತು 1 ಆಕಳ, ಕಂಟಿನ್ಯೂ ಇದ್ದೇ ಇರ್ತದೆ ಸರ್. ನಿಮಗೆ ಮನೆಗೆ ಬೇಕಾದ ಹಾಲು ಸಿಗ್ತಾವ ಸರ್, ನಾವೇನೆಲ್ಲಿ ಮಾರಲ್ಲ ಸರ್ ಮನೆಗೆ. ಮತ್ತೆ ಎತ್ತಂತ ನಮ್ಮ ಹೊಲಕ್ಕೆ ಬೇಕೇ ಬೇಕು ಸರ್. ಈ ಟ್ರ್ಯಾಕ್ಟರಿಗೆ ಓಡಿಸ್ತಾವ್ರಿ, ಟ್ರ್ಯಾಕ್ಟರ್ ಓಡಿಸ್ರಿ, ಎತ್ತ ಬೇಕೇ ಬೇಕು. ಹಂಗಾಗಿ ಎತ್ತ ನಾವು ದನಕರ ಕಂಟಿನ್ಯೂ ಅದಾವ ಸರ್. ಕಂಟಿನ್ಯೂ. ಜೊತೆಗೆ ನಿಮ್ಮ ತಂದೆಯವರ ಕಾಲಘಟ್ಟದಲ್ಲಿ ಬೆಳೀತಾ ಇದ್ದಂತ ಬೆಳೆಗಳು ಬೇರೆ ಇದ್ವು ಅಂತ ಹೇಳ್ತಾ ಇದ್ರು, ಏನೇನ್ ಬೆಳೀತಾ ಇದ್ರು ಅವಾಗೆಲ್ಲ? ಅವಾಗೆಲ್ಲ ಭೋಗಪುರ ಜೋಳ, ಔಡ್ಲ, ಆಮೇಲೆ ಅದ ಹಬ್ಬಸಿಂಗ ಏನ ಅಂತ ಸರ್, ಅದು ಅದ ಹಬ್ಬಸಿಂಗ ನಾನು ನೋಡಿಲ್ಲ ಅಂತಿದ್ರು ಹಬ್ಬಸಿಂಗ ಅವಲ್ಲ. ಈಗಾದ್ರೂ ಹೇಳ್ತಾರ ನಮ್ ತಂದೆಯವ್ರ ಅವರೆಲ್ಲ, ಅವಾಗ ಇಂಥವ್ ಬೆಳೆದಿವಿ ಅಂತ. ನಾನು ಭೋಗಪುರ ಜೋಳ ನೋಡಿ ಸರ್, ಬೆಳೆದವ ನೋಡಿ, ನಮ್ ತಂದೆಯವ್ರು ಬೆಳೀತಿದ್ರು ಬೆಳೆದಿದ್ವು. ಈಗ ಅದ ಬಿಟ್ಟು ಈಗ ಯಾವ್ದು ಇದು ಬಂದತ್ತ ಸರ್, ಬಿಳಿ ಜೋಳ ಅದನ್ನ ಹಾಕಿತ್ತಾರಿ. ಜೋಳ ನಿಮ್ ಮನೆಗೋಸ್ಕರ ಅಷ್ಟೇ ಬೆಳ್ಕೊಳ್ತೀರಾ ಅಥವಾ ಅದನ್ನು ನೀವು ಕಮರ್ಷಿಯಲ್ ಆಗಿ? ಇಲ್ಲ ಇಲ್ಲ ಇಲ್ಲ ಸರ್, ಅದ್ ಜೋಳ ಏನೈತಲ್ಲ ನಮ್ ಮನೆಗೋಸ್ಕರ, ಇಂತ ಮೆಕ್ಕೆಜೋಳ ಏನೈತಲ್ಲ ಅದು ವಾಣಿಜ್ಯ ಬೆಳೆ. ಈ ಜೋಳಕ್ಕೆ ಏನಾದ್ರೂ ಹೆಚ್ಚಿನ ಔಷಧಿ ಉಪಚಾರ ಗೊಬ್ಬರಗಳ ಕೊಡೋದು ಇಂಥ ಜಾಸ್ತಿ ಬೇಕಾಗ್ತದ, ಹೇಗೆ? ಅಥವಾ ಸಾಮಾನ್ಯವಾಗಿ ರೈತರು ಏನ್ ಹೇಳ್ತಾರೆ ಅಂದ್ರೆ ಅದು ಹೊರಭೂಮಿಯಲ್ಲೂ ಚೆನ್ನಾಗಿ ಬೆಳಿಬಹುದು ಅಂತ ಹೇಳ್ತಾರೆ ಜೋಳವನ್ನ, ಹೌದಾ? ಹೇಗೆ ಅದು ಹೊರಭೂಮಿ ಬೆಳಿತಾರ ಸರ್? ಇಲ್ಲ ಅಂತಲ್ಲ, ಅದು ಎರಿ ಒಳಗ ಅದು ಚಲೋ ಬರ್ತ ಸರ್ ಅಲ್ಲಿ ಆ ಕಡೆಗೆ. ನಮ್ಮ ಇದಕ್ಕ ನಾವು ಗೊಬ್ಬರ ಹಾಕ್ಲೇಬೇಕು ಇಲ್ಲಿ, ಯಾಕಂತಂದ್ರ ಭೂಮಿ ಇದು ಕೊಡಲ್ಲ, ಅದಕ್ಕಾಗಿ ಈಗ ಅದಕ್ಕೆ ಗೊಬ್ಬರ ಮೇಲೆ ಹೊಂಟುಬಿಟ್ಟತಿ. ಈಗ ಒಂದ್ ಕಡೆಗೆ ನಿಮ್ಮ ಭೂಮಿಯ ಕೆಲವು ಭಾಗವನ್ನ ಬೀಜೋತ್ಪಾದನೆಗೆ ಮಾಡ್ತಾ ಇದ್ರಿ ಸರ್, ಯಾವ್ಯಾವ ರೀತಿಯ ಬೀಜೋತ್ಪಾದನೆ ಮಾಡ್ತಾ ಇದ್ರಿ? ಈಗ ಕಲ್ಲಂಗಡಿ ಮಾಡ್ತಾರ ಸರ್ ಫಸ್ಟ್, 4ನೇ ತಿಂಗಳ ಕಲ್ಲಂಗಡಿ ಸ್ಟಾರ್ಟ್ ಮಾಡ್ತೇವೆ ಸರ್. ಹೌದು. ಅದಾದ್ನೆಷ್ಟ ಒಮ್ಮೆಲೆ ಸೋತಿ ಬರುತ್ತೆ ಸರ್, ಸೋತಿ ಮಾಡ್ತೀವಿ. ಸೋತಿ ಆದ್ಮೇಲೆ ಚಿಲ್ಲಿ ಹಸ್ತು ಸರ್, ಕಂಟಿನ್ಯೂ ಒಂದಾದ್ಮೇಲೆ ಒಂದ್ ಸ್ಟಾರ್ಟಿಂಗ್. ಸೌತಿ, ಚಿಲ್ಲಿ, ಚಿಲ್ಲಿ ಮತ್ತೆ ಬಿಟ್ರಗಡ, ಬಿಟ್ರಗಡ ಒಂದ್ ಬರ್ತಾರೆ. ಅಂದ್ರ ಮುಂಗಾರಿ ಒಳಗ 2 ಕಲ್ಲಂಗಡಿ, ಒಂದೆರಡ್ ಚಿಲ್ಲಿ ಮಾಡ್ಕೊಂತೀವಿ ಸರ್. ಕಲ್ಲಂಗಡಿ, ಚಿಲ್ಲಿ, ಚಿಲ್ಲಿ, ಸೌತಿ, ಮುಂಗಾರಿ, ಮೂರು. ಮತ್ ಚಳಿಗಾಲಕ್ಕ ಮತ್ತೆ ಸ್ಟಾರ್ಟ್ ಕಲ್ಲಂಗಡಿ, ಚಿಲ್ಲಿ, ಸೌತಿ. ಹಿಂಗೆ ಅಂದ್ರೆ ನಿಮ್ಗೆ ಒಂದು ವಾರ್ಷಿಕ ಅವಧಿ ಒಳಗಡೆಗೆ 3 ಬೆಳೆ ಬೆಳಿತೀರ ನೀವು? ಮೂರು ಬೆಳೆ ಬೆಳಿತೀವಿ ಸರ್. ಕಲ್ಲಂಗಡಿ ಆಗುತ್ತೆ, ಚಿಲ್ಲಿ ಆಗುತ್ತೆ, ಈಗ ಬೀಜೋತ್ಪಾದನೆ ಮಾಡುದು ಮುಖ್ಯವಾಗಿ ಒಂದು ಅದು ವಾಣಿಜ್ಯ ಬೆಳೆಗೆ, ವಾಣಿಜ್ಯ ಉದ್ದೇಶಕ್ಕಾಗಿನೇ ಮಾಡ್ತೀರಾ, ಒಂದಿಷ್ಟು ಒಳ್ಳೆ ಲಾಭ ಸಿಗುತ್ತೆ. ನಿಮ್ಮ ಒಂದು ಯಾವ ಕಂಪನಿಯವರು ನಿಮ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಿರ್ತಾರೋ ಆ ಕಂಪನಿ ಒಳಗೆ ಮಾಡ್ತಾ ಇರ್ತೀರಿ, ಏನೇನ್ ರೀತಿಯ ನಿಮ್ಮ ಅವ್ರ ನಡುವೆ ಒಪ್ಪಂದಗಳಾಗಿರ್ತವೆ ಸರ್? ಅವರು ನಮ್ ಕಂಪನಿ ಒಳಗೆ ಏನ್ ಬರ್ತಾರ ಸರ್, ಮೊದ್ಲು ಭೂಮಿ ತಯಾರಿ ಮಾಡ್ತಾರ ಸರ್, ಭೂಮಿ ತಯಾರಿ ಮಾಡಿಸ್ತಾರ. ಭೂಮಿ ತಯಾರ ಅವ್ರು ಏನಂತಾರ, ಈಗ ಆಲ್ರೆಡಿ ಕೊಟ್ಟಿಗೆ ಗೊಬ್ಬರಕ್ಕ ಅವರು ಬಹಳ ಇದು ಮಾಡಕತ್ತಾರ, ಒತ್ತು ಕೊಡಕತ್ತಾರ ಸರ್. ಕೊಟ್ಟಿಗೆ ಗೊಬ್ಬರ ನಾಕ್ರಿ, ಅದಲ್ಲಿಂದ ಚೆನ್ನಾಗಿ ಬರ್ತ ಅವ್ರು ಇದು ಮಾಡ್ತಾರೆ. ನಾವು ಈಗ ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ನಾವು ಅಂಟ್ಬಿಟ್ಟಿವಿ. ನಾವು ಈಗ ಏನೋ ಸ್ವಲ್ಪ ರೀತಿಯಾಗಿ ಇನ್ನೊಂದು 10% ಭಾಗ ಇದಕ್ಕೆ ಅದೀವಿ, ಅದು ಬಿಡ್ತಾ. ಸೊ ಒಂದು ಅವರು ಸಹಿತ ಆರ್ಗಾನಿಕ್ ಫಾರ್ಮ್ ನಲ್ಲಿನೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವರು ಆರ್ಗಾನಿಕ್ ಫಾರ್ಮ್ ಮ್ಯಾಕ್ಸಿಮಮ್. ಕಲ್ಲಂಗಡಿ ಬೀಜೋತ್ಪಾದನೆ ಮಾಡ್ತೀರಿ ಅಂದ್ರೆ ಅದು ಎಷ್ಟು ತಿಂಗಳ ಅವಧಿಯ ಪ್ರೋಸೆಸ್ ಆಗ್ತದೆ ಸರ್? 3 ತಿಂಗಳದೊಳಗೆ ಅದೆಲ್ಲ ಕಟಾವಾಗಿ ಹೋಗ್ಬಿಡ್ತು ಸರ್. ಕಲ್ಲಂಗಡಿ ಬೀಜ ಪಾಕೆಟ್ ಮಾಡಿ, ಪಾಕೆಟ್ ಸ್ಟಾರ್ಟಿಂಗ್ ಬೀಜ ಆಗಿ ಕೊಡ್ತಾರ ಸರ್. ಹಾಗೆ ಕೊಟ್ಟ ನಂತರ ಒಂದ್ ತಿಂಗಳಿಗೆ ಕ್ರಾಸಿಂಗ್ ಸ್ಟಾರ್ಟ್ ಆಗಿಬಿಡ್ತು ಸರ್. ಅತ್ಲಾಗ ಒಂದ್ ವಾರ ನಡೀತದ ಕ್ರಾಸಿಂಗ್ ಮಾಡ್ತೀವಿ ಸರ್. ಆಮೇಲೆ ಒಂದ್ ಕ್ರಾಸ್ ಮುಗಿದ್ಗಳು ಒಂದ್ 40-45 ದಿವಸದಾಗ ಕಟ್ ಮಾಡಿಬಿಡ್ತು ಸರ್. ಒಟ್ಟು 3 ತಿಂಗಳದಾಗ ಅದು ಏನ ಇರಲ್ಲ ಸರ್. ಮತ್ತೆ ಅದನ್ನ ತಗೊಂಡು ಅದನ್ನ ಕಿತ್ಗೆ ಇದು ಮಾಡ್ಕೊಂಡು ಮತ್ತೆ ಅದನ್ನ ಹೊಲ ಅದ ಮಾಡ್ಕೊಂಡು ಮತ್ತೆ ಏನಾರ ಬೇರೆ ನಾವು ನಮ್ ಇದಕ್ಕೆ ಮಾಡ್ಕೊಂತೀವಿ ಸರ್. ಎಷ್ಟು ಪ್ರಮಾಣದಲ್ಲಿ ಕಲ್ಲಂಗಡಿ ಬೆಳಿತೇವೆ? ಎಕರೆ ಇಲ್ಲ, 1 ಎಕರೆಲ್ಲೋ ಅಥವಾ ಅದು ಒಂದ್ ಎಕರೆಕ 4,000 ಆಗಿ ಕೊಡ್ತಾರ ಸರ್. 4,000 ನಾವ್ ಹೆಂಗ್ ನಮ್ದು ಹೆಂಗ ಐತೆ ಹಂಗ ಮಾಡ್ಕೊಂತೀವಿ ಸರ್. 4,000 ಜಾಸ್ತಿನ ಮಾಡ್ತೇವೆ ಸರ್, 2 ಎಕರೆ 3 ಎಕರೆ ಟೈಪ್ ಅದ ಮಾಡ್ತೇವೆ ಸರ್. ಒಂದು ಎಕರೆಗೆ ಎಷ್ಟು ಕೆಜಿ ಬೀಜ ಸಿಗ್ತದೆ? ಅದು ನೋಡಿ ಸರ್, ವೆರೈಟಿ ಮೇಲೆ ಕೊಟ್ಟಿರ್ತಾರೆ ಸರ್ ಅವರು, ಕೊಡ್ಬೋದು ಒಂದು 60-70 ಕೆಜಿ 80 ಕೆಜಿ ಮಟನ ಕೊಡ್ಬೋದು. ಬಟ್ ಅದೇನ ಸ್ವಲ್ಪ ರೋಗ ಏನ ಬಂತಂದ್ರೆ ಒಂದು 20 ಕೆಜಿನ ಆಗ್ಬೋದು, 10 ಕೆಜಿನ ಆಗ್ಬೋದು. ಅಷ್ಟು ವ್ಯತ್ಯಾಸ ಆಗ್ತದೆ? ಆಗುತ್ತೆ ಸರ್, ಆಗುತ್ತೆ ಸರ್. ಕ್ಲೈಮೇಟ್ ಹೇಳಕ್ಕಾಗ ಸರ್, ರೋಗ ಹೆಂಗ ವೈರಸ್ ಬಂತು ಏನು ಅಂತಂದ್ರೆ ಹೇಳಕ್ಕಾಗುತ್ತೆ ಸರ್. ಅದು ಒಮ್ಮೆ ಜೀರೋನ ಆಗ್ಬಿಡುತ್ತೆ ಸರ್. ಅದು ಓ ಹಂಗೆ ಹಂಗೇನಾಯ್ತು ಸರ್. ಚೆನ್ನಾಗಿ ಬೆಳೆದ್ರೆ 60-70 ಕೆಜಿ ಬರುತ್ತೆ ಬರುತ್ತೆ ಸರ್. ಇಲ್ಲಾಂದ್ರೆ 20 ಕೆಜಿಗೆ ಇಳಿಯುತ್ತೆ, ಆಮೇಲೆ ಜೀರೋನ ಹಾಕೋದು ಸರ್. ಹಂಗೂ ಆಗುತ್ತಾ? ಹಂಗೆ 1 ಕೆಜಿ 2 ಕೆಜಿ ಸಮಸ್ಯೆ ಅಂದ್ರೆ ಸರ್, ಈ ವಾತಾವರಣಕ್ಕಾದ್ರೆ ರೋಗ ಒಂದು ಅಂಟಿಕೊಂಡಿರುತ್ತೆ ಒಮ್ಮೆಮ್ಮೆ, ಆ ರೋಗ ಏನಾರು ಸ್ಪ್ರೆಡ್ ಆತಂದ್ರ ಹಂಗಾಗಿ ಸ್ವಲ್ಪ ಬೆಳೆನ ಕೆಟ್ಟು ಬಿಡುತ್ತೆ ಸರ್. ಕಾಯಿ ಕಟ್ಟಲ್ವಾ ಅದು ಹೇಗೆ? ಕಾಯಿ ಕೆಟ್ಟಿರುತ್ತೆ ಸರ್, ಅದು ಕೆಟ್ಟ ರೋಗ ಬಂದ್ಬಿಡ್ತಲ್ಲ, ಕಾಯಿ ಬೀಜ ಒಳಗಡೆ ಇರಲ್ಲ, ಅದ್ರ ಕೆಂಪು ಬೀಜ ಆಗ್ಬಿಡ್ತು. ನಮ್ಮ ಸಿಟಿಸ್ನೊಳಗೆ ಒಳ್ಳೆ ಕ್ವಾಂಟಿಟಿ ಬೀಜ ಬೇಕು, ಕರ ಚಲೋ ಬೀಜನ ಬೇಕು, ಕಪ್ಪು ಬೀಜ ಅಂತವಿದ್ರೆ ಅವರು ತೆಗಿಸ್ಬಿಡ್ತಾರೆ ಸರ್. ಓಹೋ, ಹಿಂಗೈತೆ ಸರ್. ಅಂದ್ರೆ ಬೀಜವನ್ನ ಆಯ್ಕೆ ಮಾಡಿ ಅದರ ಗುಣಮಟ್ಟವನ್ನ ನಿರ್ಧಾರ ಮಾಡುವ ಟೈಮ್ ಅಲ್ಲಿ ಅವರು ಇರ್ತಾರೆ. ಅವ್ರು ಇರ್ತಾರೆ ಸರ್, ಇರ್ತಾರೆ ಅವ್ರು ಇರ್ತಾರೆ. ತೂಕ ಮಾಡಿ ಆಯ್ಕೆ ಮಾಡಿ, ತೂಕ ಮಾಡಿ ಆಯ್ಕೆ ಮಾಡಿ ಅದ ನೋಡಿ ಎಲ್ಲ ತಗೊಂತಾರೆ ಸರ್. ನೋಡಿ ಮತ್ತೆ ಕ್ಲೀನ್ ಮಾಡ್ಬೇಕು, ಆರಿಸ್ಬೇಕು ಅವರಲ್ಲಿ, ಮತ್ತೆ ಮುಂದೆ ಅಲ್ಲಿ ಹೋಗೋ ಸರ್, ಪ್ಯೂರಿಟಿ ಜರ್ಮಿಷನ್ ಅಲ್ಲಿ ಕೊಡ್ಬೇಕಲ್ಲ ಸರ್. ಅದು ಎಂತ ಒಂಥರ ಇದು ರಿಸಲ್ಟ್ ಇದ್ದಾಗ ಸರ್, SLC PUC ಪರೀಕ್ಷೆ ಇದ್ದಾಗ ಸರ್, ಅದು 99-100 ಬಂದ್ರೆ ಬಹಳ ಬೆಸ್ಟ್ ಸರ್. ಹಂಗಿರ್ ಸರ್, ಅದು ನಾವು ಮಾಡೋದು ಏನೈತಲ್ಲ ಸರ್, ಸುಮ್ನೆ ಏನ ಮನುಷ್ಯನ ರಕ್ತ ಪರೀಕ್ಷೆ ಹಂಗಿದ್ದಾಗ ಸರ್, ಎಲ್ಲ ಪರೀಕ್ಷೆಗಳನ್ನು ದಾಟಿ ನಿಮ್ಮ ಎಲ್ಲ ದಾಟಿಕೊಂಡು ಮತ್ತೆ ಒಳ್ಳೆ ನಮ್ಗ ಅದು ಲಾಸ್ಟ್ ಎಂಡಿಗೆ ನಾವು ಪಾಸ್ ಆಗ್ಬೇಕು ಅದ್ರಲ್ಲಿ. ಒಂದು ವೇಳೆ ಅದರಲ್ಲಿ ಏನಾದ್ರೂ ಗುಣಮಟ್ಟ ಏರುಪೇರಾಗಿ ಕ್ವಾಲಿಟಿ ಕಡಿಮೆ ಆಗಿ ಆಯ್ತು ಅಂದ್ರೆ ಬೆಲೆ ಕಡಿಮೆ ಮಾಡ್ತಾರ ಅಥವಾ ಹೇಗೆ? ಅದು ಹೌದು ಸರ್. ಈಗ 1 ಕೆಜಿ 2,000 ಕಲ್ಲಂಗಡಿ ಬೀಜ ಅಂತ ಕೊಡ್ತಾ ಅಂತ ತಿಳ್ಕೊ ಸರ್, ಅದ್ರಲ್ಲಿ ಏನಾದ್ರು ಪ್ಯೂರಿಟಿ 70-80 ಪ್ಯೂರಿಟಿ ಹೋತ ಅಂದ್ರೆ ಅದ್ರಲ್ಲಿ ಏನ್ ಮಾಡ್ತಾರ ಸರ್, ಸುಮ್ಮನೆ ಆಗ ಒಂದು 10% ಭಾಗ ಪೇಮೆಂಟ್ ಕೊಡ್ತಾರ ಅಷ್ಟೇ ಅಷ್ಟೇ. ಅದು ಹೋತಂದ್ರೆ ಹೋತಾರಿ ಸರ್, ಸುಮ್ಮನೆ ಆಗ ಏನೋ ಒಂದು 10-20,000. ಸೊ ಈ ಹಿಂಗೆಲ್ಲ ಈ ಸಮಸ್ಯೆಗಳು ಆಗ್ತವೆ ಅನ್ನೋದಾದ್ರೆ ನೀವು ಯಾವ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ತೀರಿ, ಅದ್ರ ಗುಣಮಟ್ಟ ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಏನೆಲ್ಲ ಮಾಡ್ತೀರಿ ನೀವು? ಅದ್ರಲ್ಲಿ ಏನ್ ನೋಡಿ ಸರ್, ಅದ್ರಲ್ಲಿ ಪ್ಯೂರಿಟಿ ಬರ್ಬೇಕೇನ ಕಾರಣ ಏನಂದ್ರೆ ಪಾಲಿಸನ್ ಟೈಮ್ನಲ್ಲಿ ಚೆನ್ನಾಗಿ ಅದನ್ನ ಯಾವ್ದು ಹುಳ ಬರ್ಲಾರ್ದಂಗ ಅದು ಇದು ಮಾಡಿಲ್ಲ, ಪೌಡರ್ ಸ್ವಲ್ಪ ಸರಿಗೆ ಕೊಟ್ಕೊಂಡು ಇದು ಮಾಡೋಕ್ ಸರ್. ಹಂಗಾಗಿ ನಮ್ಗ ಪ್ಯೂರಿಟಿ ಮುಂದೆ ಚಲೋ ಬರ್ತಾರ. ಅದ್ರಲ್ಲಿ ಲೇಬರ್ ನೋಡಿರ್ಬೇಕು, ಸರಿ ಪೌಡರ್ನ ಹಚ್ತಾ ಇರ್ಬೇಕು, ಹಂಗಾದ್ರೆ ನಮ್ ಮುಂದೆ ಪ್ಯೂರಿಟಿ ಒಳ್ಳೆ ಇದು ಬರ್ತದೆ. ಒಟ್ಟು ನೀವು ಅಲ್ಲಿ ಒಂದು ಮಗು ಎಳೆ ಮಗುವನ್ನ ಸಾಕಿದಂಗೆ ಎಳೆ ಮಗು ಸಾಕಿದಂಗೆ ಸಾಕ್ತದೆ ಸರ್. ಅದನ್ನ ದಿನ ಬೆಳಿಗ್ಗೆ ಅದ್ ನೋಡಿ ನೋಡಿ ನೋಡಿ ಅದ್ ಎಳೆ ಮಗುಗಿಂತ ಅತ್ತ ಮಾಡ್ತೇವೆ ಸರ್. 1 ಎಕರೆಗಿಂತಲೂ ಜಾಸ್ತಿ ವ್ಯಾಪ್ತಿಯಲ್ಲೂ ಸಹಿತ ಕಲ್ಲಂಗಡಿ ಬೀಜ ಉತ್ಪಾದನೆಗೆ ತೊಡಕೊಳ್ತೀರಾ? 3 ಎಕರೆ 4 ಎಕರೆ ಕ್ರಾಸಿಂಗ್ಗೆ ಹೆಚ್ಚು ಜನ ಬೇಕಾಗ್ತದೆ, ಲೇಬರ್ಸ್ ಎಲ್ಲ ಜಾಸ್ತಿ ಬೇಕು, ಅವಾಗೆಲ್ಲ ಏನ್ ಮಾಡ್ತಾರೆ, ಸಿಗ್ತಾರ ನಿಮ್ ಕಡೆಗೆ ಅಷ್ಟು ಲೇಬರ್ಸ್? ಸಿಗ್ತಾರ ಸರ್, ಆದ್ರೆ 3 ಎಕರೆದಾಗ ಮಾಡ್ತದ ಸರ್, ಅದು ಸ್ಟಪ್ ಬೈ ಸ್ಟಪ್ ಮಾಡ್ಕೊಂಡಿರ್ತದ ಸರ್. ಓ ಹಂಗ ಒಟ್ಟಿಗೆ 4 ಎಕರೆ ಒಮ್ಮೆಗೆ ಬರೋಂತಾಗ ಮಾಡಲ್ಲ. ಓಹೋ, ಲಿಮಿಟ್ ಅದ ಲೇಬರ್ ಸಿಗಾಕ ಕಾರಣ ಸಿಗಾಗಿಲ್ರಿ, ಆ ತರಕ್ಕ ನಾವ್ ಸ್ಟಪ್ ಮೇ ಸ್ಟಪ್ 3 ಸ್ಟಪ್ ಮಾಡ್ಕೊಂತೀವಿ ಸರ್. ಈ ಒಂದ್ ವಾರಗೂ ಒಂದ್ ವಾರ ಅದು ಒಂದ್ ವಾರ ಅದು ಒಂದ್ ಹಿಂಗ್ರಿ ಹಿಂಗ್ ಮಾಡ್ಕೊಂಡ್ ಅದ್ ಲೇಬರ್ ಕಮ ಹಂತಗಳ ಅವಧಿ ಅಂದ್ರೆ 1 ವಾರ 15 ದಿನ ಅಂತಾರ? ಇಲ್ಲ 15 ಇಲ್ಲ ಸರ್, ಒಂದ್ ವಾರ ಒಂದ್ ವಾರ 3-4 ದಿನದಾಗ 4-5 ದಿನದಾಗ ಮುಗಿದ್ ಬಿಡ್ತಾವ್ ಸರ್. ಒಂದ್ ಬಾರಿ ಸ್ಟಪ್ ಮೇ ಸ್ಟಪ್ ಮಾಡ್ಕೊಂತ 1 ಎಕರೆ ಮುಗಿದ್ರೆ ನೆಕ್ಸ್ಟ್ ವಾರಕ್ಕೆ ಮತ್ತೆ ಒಂದ್ ನೆಕ್ಸ್ಟ್ ಮುಂದೆ ಹಚ್ಚಾಕ್ರಿ, ಹಂಗ ಒಂದ್ ಮಾಡ್ಕೊಂತ ಹೊಂಟಿವಿ ಸರ್. ಈ ಕ್ರಾಸಿಂಗ್ ಅಂದ್ರೆ ಏನು, ಅಲ್ಲಿ ಏನೇನು ನಡೀತಾ ಇರ್ತದೆ, ಅವ್ರಿಗೆ ಯಾವ ರೀತಿ ತರಬೇತಿ ಆಗಿರ್ತದೆ, ಅವ್ರು ಏನ್ ಕೆಲಸ ಮಾಡ್ತಾರೆ ಸರ್? ಫಸ್ಟ್ ಸ್ಟಾರ್ಟಿಂಗ್ ಕ್ರಾಸಿಂಗ್ ಕಲ್ಲಂಗಡಿ ಅದು ಪಿಂಚ್ ಮಾಡ್ತೇವೆ ಸರ್. ಫಸ್ಟ್ ಪಿಂಚ್ ಮಾಡಿದ್ಮೇಲೆ ಮತ್ತೆ ಅದು ಹರಿ ಬರ್ತದೆ ಸೈಡ್, ಹರಿ ಬಂದಿಂದೆ ಮತ್ತೆ 2 ಹರಿ ಬಿಡ್ಬೇಕು, 2 ಹರಿ ಬಿಟ್ಟು ಮುಂಚೆ ಹಚ್ಚಿ ಮಾಡ್ಕೊಂತ ಬಂದು 8-9 ಎಲೆಗೆ ಅದನ್ನ ಹೂವ ಬರುತ್ತೆ ಸರ್. ಮೊದ್ಲ ಹಿಂದಿಂದ ಹರಿದೋಗಿರ್ಬೇಕು ಹೂವನ, 8-9 ಎಲೆಯಿಂದ ಸ್ಟಾರ್ಟ್ ಮಾಡೋದು ಸರ್. ಯಾಕೆ ಹೆಂಗೆ ಅದ್ ಮುಂದೆ ಹಿಂದೆ ಹಾಕಿದ್ನಿ ಅಂದ್ರೆ ಅದು ಬಳ್ಳಿನೇ ಬೆಳೆ ಸರ್, ಸೈಜ್ನು ಬರಲ್ಲ. ಅದು 7-8-9 ಎಲೆ ಹಾಕಿದ್ನಿ ಅಂದ್ರೆ ಮುಂದೆ ಚಲೋ ಬರುತ್ತೆ ಸರ್. ಹಂಗಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ ಸರ್. ಆ ಲೇಬರ್ಗೆ ಹೇಳ್ತೇವೆ ಸರ್, ಅಲ್ಲೇ ಗೊತ್ತಿರ್ತ ಸರ್ ಅವ್ರಿಗೆ ಮಾಡ್ತಾ ಇದ್ದಾರೆ ಅಲ್ಲಿ. ಅದು 8-9 ಎಲೆ ಬಂದ ಸುಲ್ದು ಪ್ಯಾಕೆಟ್ ಹಾಕ್ತಾರ ಸರ್ ಅವತ್ತು. ಮತ್ ಬೆಳಿಗ್ಗೆ ಬಂದು ಏನ್ ಮಾಡ್ತಾರ, ಅದನ್ನ ತೆಗೆದು ಪೌಡರ್ ಕೊಟ್ಟು ಪ್ಯಾಕೆಟ್ ಹಾಕ್ತಾರ ಸರ್. ಪೌಡರ್ ಹಾಕ್ತಾರೆ, ಪೌಡರ್ ಹಾಕ್ತಾರೆ, ಪರಗರ ಏನು ಅದರಲ್ಲಿ ಹಾಕ್ತಾರೆ. ಹಾ ಹಾಕ್ತಾರೆ ಸರ್. ಇದೆಲ್ಲ ಒಂದು ರೀತಿಯಿಂದ ಕೃತಕವಾಗಿ ನಡೆಯುವಂತ ಕ್ರಿಯೆ ಇದು. ನಿಸರ್ಗದಲ್ಲಿ ಸಹಜವಾಗಿ ಆಗುತ್ತೆ ಈ ಜೇನುನೊಣಗಳು ಅಥವಾ ಈ ದುಂಬಿಗಳು. ಜೇನುನೊಣ ದುಂಬಿ ಬರೋ ಸಲುವಾಗಿ ಆ ಪ್ಯಾಕೆಟ್ ಅನ್ನ ಏನಾಗುತ್ತೆ ಸರ್, ಇನ್ನೊಂದು ಗೊಡ್ಡ ಮೆಗ್ಗಿ ಪೌಡರ್ ಬಂದು ಅದಕ್ ಅಂಟಿಕೊಂಡ್ರ, ಅದಕ್ಕ ಕುಂತ್ಕೊಂಡ್ ಬಿಡುತ್ತ ಸರ್, ಅದಕ್ ನಾವ್ ಪ್ಯಾಕೆಟ್ ಹಾಕಿ ಅದನ್ನ ಇದು ಮಾಡ್ತೇವೆ ಸರ್. ಪ್ಯೂರಿಟಿ ಚೆನ್ನಾಗಿ ಮತ್ತೆ ಇದು ಬರ್ಬೇಕು ಅದಕ್ಕೆ ಕಾರಣ ಸರ್. ಅದು ಪಾಕೆಟ್ ಹಾಕ್ಲಿಲ್ಲ ಅಂದ್ರೆ ಇನ್ನೊಂದು ಜೀವನದೊಳ ನೋಡುವ ಅಂದ್ರೆ ಅದ್ರ ಮೇಲೆ ಕುಂತಿರುತ್ತೆ, ಅದನ್ನ 108 ಹೂವಿಗೆ ವೆರೈಟಿ ಮೇಲೆ ಕುಂತ್ ಬಂದಿರ್ತದ. ಅದಕ್ಕೆ ಅದು ಕುಂತ ಅಂದ್ರೆ ಅದು ಫೋಟೋ ತಗೊಂಡು ಅಲ್ಲಿ ಪ್ಯೂರಿಟಿಗೆ ಪ್ರಾಬ್ಲಮ್ ಆಗುತ್ತೆ ಸರ್, ಸಮಸ್ಯೆ. ಹಂಗಾಗಿ ಪಾಕೆಟ್ ಹಾಕೋದ ಇದು ಮಾಡಿ ಸರ್, ಬೆಳಗ್ಗೆ ಕೆಂಪು ಹಾಕೋದ್ ಸಾಯಂಕಾಲ ವೈಟ್. ನೀವು ಒಂದ್ ರೀತಿಯಿಂದ ಸೈಂಟಿಸ್ಟ್ ಗಳೇ, ವಿಜ್ಞಾನಿಗಳ ತರ ಕೆಲಸ ಮಾಡ್ಬೇಕಿದ್ರು. ನಿಮ್ಮ ಹೊಲ ಅನ್ನೋದು ಲ್ಯಾಬ್ ಇದ್ದಂಗೆ. ಅದು ಬಡವಳ ಒಂದು ಹಾಕಿರ್ತಾವ ಸರ್, ನಮ್ಗೆ ಮತ್ತೆ ಭಯ ಒಂದ್ ಇರ್ತಲ್ಲ, ಟೆನ್ಷನ್ ಇರ್ತ. ಆಮೇಲೆ ಹಂಗಾಗಿ ಕೇರ್ಫುಲ್ ಆಗಿ ಇದು ಮಾಡ್ತೇವೆ ಸರ್. ಸರ್, ಈಗ ನೀವು ಇದೀರಿ, ನಿಮ್ಗೊಂದು ತಿಳುವಳಿಕೆ ಇದೆ, ಏನೋ ಆಗ್ತಾ ಇರ್ತದೆ, ಏನೋ ಬೇರೆ ಬೇರೆ ಕೆಲಸಗಳು ಒತ್ತಡಗಳು ಬಂದು ಎಲ್ಲಿಗೂ ಹೋಗ್ಬೇಕಾಯ್ತು ಅಂದಾಗ, ಇದನ್ನೆಲ್ಲ ಸೂಕ್ಷ್ಮವಾಗಿ ಕೆಲಸ ಮಾಡೋರು ಯಾರು ಮನೇಲಿ? ಮನೇಲಿ ನಾವು ಹೋದ್ರೂ ಒಬ್ರು ಹೆಣ್ಮಕ್ಳನ್ನ ಇರ್ತಾರೆ, ಬೇರೆ ಜನ ಇರ್ತಾರೆ ಸರ್. ಹಂಗಾಗಿ ಅವ್ರಿಗೆ ಹೇಳಿ ಹಿಂಗ್ ಮಾಡ್ರಿ ಹಿಂಗ್ ಹೇಳ ಅಂತ ಹೇಳಿ ಹೋಗ್ತೇವೆ ಸರ್. ಪಾಲೇಶನ್ ಟೈಮ್ನ ಜಾಸ್ತಿ ಎಲ್ಲಿ ಹೋಗಲ್ಲ, ಆ ಟೈಮ್ ಬಂದೇ ಬರ್ತವೆ, ಮ್ಯಾಮ್ ಹೋಗಲೇ ಬೇಕಾಗುತ್ತೆ. ಆ ತರ ಅದು ಹೇಳಿ ಹೋಗಿತ್ತು, ಹಿಂಗ್ ಮಾಡ್ರಿ ಹಿಂಗಿಲ್ಲ ಅಂತ ಹೇಳಿ ಹೋಗಿ ಮತ್ತೆ ವಾಪಸ್ ಬರ್ತೀವಿ ಸರ್. ಸೊ ಈ ಕ್ರಾಸಿಂಗು ಇದೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸ ವಿಧಾನ, ಇದೆಲ್ಲ ಆಗುತ್ತೆ. ಆಮೇಲೆ ಅದಕ್ಕೆ ಕಾಯಿ ಕಟ್ಟುತ್ತೆ, ಆ ಟೈಮಲ್ಲಿ ಏನಾದ್ರು ಸಮಸ್ಯೆಗಳು ಬರ್ತವೆ? ಹ್ಮ್, ಕಾಯಿ ಕಟ್ಟ ಟೈಮ್ನಾಗ ಬರ್ತಾವ ಸರ್. ಅವಾಗಿನ ಅವಾಗ ರೋಗ ಸ್ವಲ್ಪ ಇದಾಗವ, ನಾವು ಸ್ವಲ್ಪ ನೋಡ್ಕೊಂಡು ಸ್ಪ್ರೇ ಎಣ್ಣೆ ಇದು ಮಾಡ್ಕೋಬೇಕು ಸರ್. ಅವಾಗ ನಾವು ರೋಗ ಚಲೋ ಸ್ಟಾರ್ಟ್ ಆಗ ಸರ್, ಅವಾಗಿಂದ ನಾವು ಸ್ವಲ್ಪ ಕೆಮಿಕಲ್ ನೋಡ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡು. ನಿಮ್ಮ ಅಂದ್ರೆ ಬೀಜೋತ್ಪಾದನೆ ತೊಡಕೊಳ್ಳುವಂತ ರೈತರು ಸುತ್ತಲೂ ಎಲ್ಲ ಮೆಸ್ ಹಾಕಿಸ್ತಾರೆ, ಬಲೆ ತರ ಇದೆಲ್ಲ ಮಾಡ್ತಾರೆ, ಈಗ ಮಾಡ್ತಾರೆ ಸರ್, ಈಗ ಮಾಡ್ತಾರೆ. ಅದು ಅನಿವಾರ್ಯ, ಅನಿವಾರ್ಯ ಮಾಡ್ಲೇಬೇಕು. ಅದು ಮೆಸ್ ಆಗ್ತಾವ ಸರ್, ಮೆಸ್ ಹಾಕಿರ ಬರತ್ತೆ ಸರ್ ಅಲ್ಲಿ, ಇಲ್ಲಾಂದ್ರೆ ಬೇರೆ ಬ್ಯಾಕ್ಟೀರಿಯಾಗಳು, ಬ್ಯಾಕ್ಟೀರಿಯಾ ಬಂದು ಅದ್ರಲ್ಲಿ ಇದು ಉಕ್ಕಂಬಿಟ್ಟ ಸರ್. ಹಂಗಾಗಿ ಅದ್ ಮೆಸ್ ಹಾಕ್ಲೇಬೇಕು. ಅದಕ್ಕೆಲ್ಲ ನೀವೇ ಖರ್ಚು ಮಾಡ್ಕೋಬೇಕಾ, ಕಂಪನಿಯವ್ರು ಕೊಡ್ತಾರೆ ಹೇಗೆ? ಇಲ್ಲ ಸರ್, ಅದನ್ನಲ್ಲೇ ನಾವು ರೈತರ ತರಬೇಕು, ಅದೆಲ್ಲ ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಒಂದ್ ಎಳೆ ಕಂಪನಿಯವ್ರು ಕೊಡ್ತಾರ ಸರ್, ಬಟ್ ಅದೇನಂತಂದ್ರೆ ಚೆಕ್ ನಮ್ಮ ಅಮೌಂಟ್ ಏನ್ ಬರ್ತ್ ನೋಡಿದ್ ಬೀಜದ ಹೋಗಿ ಅದ್ರಲ್ಲಿ ಮುರ್ಕಂತಾರ ಅವ್ರು. ಒಟ್ಟಾರೆಯಾಗಿ ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ಕೊ, ಇನ್ವೆಸ್ಟ್ಮೆಂಟ್ ನಮ್ದಾರ ಸರ್. ಒಂದ್ ಸಲ ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಷ್ಟು ವರ್ಷ ನಿಮ್ಗೆ ಅದು ಉಪಯೋಗ ಆಗ್ತದೆ ಮೆಸ್? ಒಂದ್ ಮೆಸ್ ಏನ್ ತರ್ತದ ಸರ್, ಕನಿಷ್ಠ ಅಂದ್ರೆ ಒಂದ್ 5 ವರ್ಷ ಅಂತ ಬಂದೇ ಬರ್ತ ಸರ್. ನಾವು ಕರೆಕ್ಟ್ ಆಗಿ ಇಟ್ಕಂಡಿ ಅಂದ್ರೆ ಬಿಚ್ಚಿ ತಗೊಂಡ ಅಲ್ಲಿ ಮಡಚಿ ಮತ್ತೆ ಇಡಬೇಕು ಸರ್. ಹಂಗ್ ಮಾಡಿದಂದ್ರೆ ನಮ್ಗೆ ಚಲೋ ಬರ್ತ ಸರ್. ಆಗ ಬಿಚ್ಚದ ಬಿಸಿಲಾರ ಅಲ್ಲೇ ಒಕ್ಕಡದ ಅಲ್ಲೇ ಮಾಡಿದಂದ್ರೆ ನಮ್ಗೆ ಬರಗಲ್ಲ ಅದು. ಈಗ ಬೀಜೋತ್ಪಾದನೆ ಮಾಡುವಂತ ರೈತರ ಹೊಲದಲ್ಲಿ ಹೆಚ್ಚು ಔಷಧಿಗಳ ಸಿಂಪರಣೆ ಆಗ್ತದೆ, ಗೊಬ್ಬರಗಳ ಬಳಕೆ ಆಗ್ತದೆ, ಆ ಭಾಗದ ಮಣ್ಣಿನ ಗುಣಮಟ್ಟ ಕುಸಿತದೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ. ಹೌದು ಸರ್. ಹೌದಾ, ಇದು ನಿಜನ ಅಥವಾ ಹೇಗೆ? ಇಲ್ಲ ಸರ್, ಇದು ನಿಜನ, ನಿಜನ ಸರ್. ಈ ನಮ್ಮ ಕಂಪ್ನಿ ಒಳಗನ ಅದಕ್ಕೆ ಬಹಳ ಒತ್ತು ಕೊಡಕತ್ತಾರ ಸರ್. ಇದು ಸ್ಪ್ರೇ ಮಾಡಿದ ಎಣ್ಣೆ ಬಾಟಲ್ ಏನ್ ಇರ್ತಾವ ಸರ್, ಒಂದ್ ಕಡೆ ಸೈಡ್ ಹಾಕಿ ಎಲ್ಲಿರ ಒಂದು ಕೋಟಿಂಗ್ ಜಾಗ ಅದ ಸ್ವಲ್ಪ ಏನ ಅಲ್ಲಿ ಬೆಳಿಲಾರ್ದಲ್ಲಿ ತೆಗ್ಗು ತೋಟ ಮುಚ್ಚಿ ಬರ್ತದೆ ಸರ್. ಓಪನ್ ಆಗಿ ಬಿಡ, ಭೂಮಿಯಲ್ಲಿ ಎಷ್ಟು ಜಾಗ ಏನ್ ಇರ್ತದ ಅಲ್ಲಿ ಹೋಗಿ ಇದು ಮಾಡಿ ಬರ್ತದೆ ಸರ್. ಅದು ಮತ್ತೆ ಮಣ್ಣಲ್ಲಿ ಬೆರೆಯಂಗಿಲ್ಲ, ಬೇರೆಯಂಗಿಲ್ಲ ಸರ್. ಎಷ್ಟು ಜಾಗ ಏನ್ ಇರ್ತದ ಸರ್ ಅಂತ ಅಲ್ಲಿ ಹೋಗಿ ಮಣ್ಣಾಗಿ ಮುಚ್ಚಿ ತೆಗ್ದು. ಸರಿ, ಅಂತ ಒಂದು ವಿಷಕಾರಿ ವಸ್ತುಗಳು ಔಷಧಿಗಳು ನಿಮ್ಮ ಈ ಭೂಮಿಗೆಲ್ಲ ಕೊಡ್ತಾ ಇರ್ತಿರಲ್ಲ, ಇದ್ರ ಗುಣಮಟ್ಟ ಬರ್ತಾ ಬರ್ತಾ ಕ್ಷೀಣಿಸ್ತಾ ಇದೆಯಾ ಹೇಗೆ? ಬರ್ತಾ ಬರ್ತಾ ಇದು ಕ್ಷೀಣಿಸ್ತದ ಸರ್. ಅದು ಅಂತ ಔಷಧಿ ನಮ್ ಕಂಪ್ನಿ ಒಳಗನ್ನ ಬ್ಯಾನ್ ಮಾಡಕತ್ತಾರ ಸರ್, ಅಂತ ತಂದ್ರ ಇದು ಮಾಡ್ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಯಾವ್ದೋ ಒಂದು ಕಂಪನಿಗೆ ಬೀಜೋತ್ಪಾದನೆ ಮಾಡಿ ಕೊಡ್ತೀರಾ, ಭೂಮಿ ಯಾವತ್ತಿದ್ರು ನಿಮ್ದೇ ಅದು, ಹೌದಾ? ನಾಳೆ ನಿಮ್ ಮಕ್ಕಳು ನಿಮ್ಮ ಮಕ್ಕಳು ಅದರಲ್ಲೇ ಇರ್ಬೇಕು. ಆದ್ರೆ ನೀವು ಯಾವ್ದೋ ಒಂದು ಕಂಪನಿಗೆ ಬೀಜೋತ್ಪಾದನೆ ಮಾಡಿಕೊಡೋಕೆ ಈ ಸಂದರ್ಭದ ನಿಮ್ಮ ಲಾಭಕ್ಕೆ ಮುಂದಿನ ಪೀಳಿಗೆಗೆ ಕೊಡುವಂತ ಭೂಮಿಯ ಗುಣಮಟ್ಟ ಅದರ ಸತು ಇದೆಲ್ಲ ನಾಶವಾಗ್ತದೆ ಅಂತ ಏನಾದ್ರೂ ಒಂಥರ ಫೀಲ್ ಆಗಿದೆಯಾ? ಹೇಗೆ ಆಗುತ್ತೆ ಸರ್, ಫೀಲ್ ಆಗುತ್ತೆ. ಯಾಕಂದ್ರೆ ಇವು ಎಂತ ಎಣ್ಣೆ ಬರ್ತಾವ ಅಂತ ಹೇಳಕ್ ಆಗಿಲ್ಲ ಸರ್. ಈಗೇನೈತಿ ಅದು ಹೆಂಗ ಲೈನ್ ಹೊಂಟತ್ ಈಗ ಮಂಟಿವಿ, ಆದ್ರೆ ಅದ್ ಮಾಡೋದು ಒಳ್ಳೇದಲ್ಲ. ನಾವೇನ್ ಮೊದಲಿದ್ದ ನಮ್ಮ ಅಪ್ಪನ ಕಾಲಕ್ಕಿಂತ ಏನ್ ಮಾಡ್ಕೊಂತ ಬಂದಾರಲ್ಲ ಅದು ಮಾಡೋದು ಬೆಟರ್. ಈಗಿನ ವಾತಾವರಣಕ್ಕಾಗ ಸುಮ್ಮ ಸಣ್ಣ ಹೊಂಟಿವಿ ಸರ್. ಏನ್ ಓದಿದ್ರಿ ಬಸವರಾಜ್? ಸೆಕೆಂಡ್ ಪಿ ಯು ಸಿ ಆಗಿದೆ ಸರ್. ಸೆಕೆಂಡ್ ಪಿ ಯು ಸಿ ಓದಿದ್ರಿ? ಏನು ವಿಜ್ಞಾನ ವಿಭಾಗ ಅಥವಾ ಕಲಾ ವಿಭಾಗದಲ್ಲ? ಆರ್ಟ್ಸ್ ಸೈನ್ಸ್? ಆರ್ಟ್ಸ್ ಮಾಡಿದ್ರಿ ಸರ್. ಆರ್ಟ್ಸ್ ಮಾಡಿದ್ರಿ, ಕಂಪ್ಲೀಟ್ ಮಾಡಿದ್ರಿ ಪಿ ಯು ಸಿ ಎಲ್ಲ? ಕಂಪ್ಲೀಟ್ ಏನಾಗಲ್ಲ ಸರ್, ಟೆಂತ್ ಮುಗಿಸಿ ಅಲ್ಲಿ ಒಂದ್ ವರ್ಷ ಫಸ್ಟ್ ಇಯರ್ ಮಾಡಿ ಕೈ ಬಿಟ್ಟಿವಿ ಸರ್. ಸೊ ವ್ಯವಸಾಯಕ್ಕೆ ಬಂದ್ವಿ? ವ್ಯವಸಾಯಕ್ಕೆ ಬಂದ್ವಿ ಸರ್. ಎಷ್ಟು ಜನ ಇದ್ರ ಕುಟುಂಬದೊಳಗಡೆ? ಕುಟುಂಬದೊಳಗೆ ಒಂದ್ ಇಬ್ಬರ ಇದೆ ಸರ್. ನೀವು? ನಾವ್ರ ಸರ್, ನಮ್ಮ ಮಾವನವ್ರು ಅದಾರ ಸರ್, ನಮ್ಮ ಅಣ್ಣವ್ರು ಅದಾರ ಸರ್. ಮದುವೆ ಆಗಿದೆ? ಹಾಗೆ ಸರ್. ಮಕ್ಕಳು? ಮಕ್ಕಳು 4 ಮಂದಿ ಅದಾರ ಸರ್. ಅಂದ್ರೆ ಈಗ ಹೊಲದ ಕೆಲಸದಲ್ಲಿ ಹೆಣ್ಮಕ್ಳ ಪಾತ್ರ ಏನೇನ್ ಇರ್ತದೆ, ಏನೇನ್ ಕೆಲಸ ಮಾಡ್ತಾರೆ ಸರ್? ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳದ್ದು ಏನಂದ್ರ ಕಳೆ ತೆಗೆಯೋದು, ಆಮೇಲೆ ಅವು ಬಳ್ಳಿ ಬಂದ್ರೆ ಬಳ್ಳಿ ಕಟ್ಟೋದು, ಆಮೇಲೆ ಕ್ರಾಸಿಂಗ್ ಮಾಡೋದು ಅವರೇ, ಜಾಸ್ತಿ ಲೇಬರ್ ಕರ್ಕೊಂಡು ಅವರೇ ಮಾಡೋದು. ಹೆಣ್ಮಕ್ಳದೇ ಜಾಸ್ತಿ ಆಗಲ್ಲ ಆಮೇಲೆ. ನಮ್ದೇ ಏನೈತಲ್ಲ ಇವು ಕೊಟ್ಟಿಗೆ ಗೊಬ್ಬರ ಅಂತಿಂತವು ಮೆಸ್ಸಾಕವು. ಮಕ್ಕಳು ಎಷ್ಟು ಜನ ಇದಾರೆ? ನಾಲ್ಕು ಮಂದಿ ಅದಾರೆ, ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡು. ಅವ್ರು ಏನ್ ಮಾಡ್ತಿದ್ರೆ ಮಕ್ಕಳು? ಅವರು ನಾಲ್ಕು ಮಂದಿ ಸಾಲಿಗೆ ಹೋಗ್ತಾರೆ ಸರ್. ಫಸ್ಟ್ ಇಯರ್ ಆಕಿ, ಫಸ್ಟ್ ಇಯರ್ ಫಸ್ಟ್ನೇದಕ್ಕೆ ಒಬ್ಬನು ಗಂಡು ಮಗ ನೈನ್ತ್ ಹೋಗ್ತಾನೆ, ಒಬ್ಬಕಿ ಏಳನೇ ಕ್ಲಾಸು, ಒಬ್ಬತ್ತು ನಾಲ್ಕನೇ ಕ್ಲಾಸ್. ಈಗ ನೀವು ಯಾವುದೋ ಒಂದು ಕಾರಣಕ್ಕೆ ವಿದ್ಯಾಭ್ಯಾಸ ಮುಟುಕ್ ಮಾಡಿಕೊಂಡು ಕೃಷಿಯಲ್ಲೇ ನಿಮ್ಮ ಬದುಕನ್ನು ಗಟ್ಟಿ ಮಾಡ್ಕೊಂಡಿದ್ದೀರಿ. ಮುಂದಿನ ತಲೆಮಾರು ಅವ್ರ ಬಗ್ಗೆ ನಿಮ್ಮ ಕನಸುಗಳು ಅಂದರೆ ಈ ಕೃಷಿ ಮತ್ತು ಅವರ ಬದುಕು ಹೇಗಿರಬೇಕು ಅಂತ ನೀವು ಕಾಣ್ತಾ ಇದ್ದೀರಿ, ಮತ್ತು ಅವರ ಇನ್ವಾಲ್ವ್ಮೆಂಟ್ ಬಗ್ಗೆ ಅವ್ರಿಗೆ ಯಾವ ರೀತಿ ನೀವು ಪ್ರೇರಣೆ ಕೊಡ್ತಾ ಇದ್ದೀರಿ ಅಂತ? ಈಗ ನೋಡಿ ಸರ್, ಸದ್ಯ ಶಾಲೆ ಓದೋದ ಬೆಟ್ರ್, ಅದ್ರ ಬಟ್ ಏನೈತೆ ನಾಳೆ ಮತ್ತೆ ನಮ್ಮ ಮಕ್ಕಳಂತೂ ಹೊಲದಲ್ಲಿ ಕೃಷಿ ಮಾಡಲೇಬೇಕು. ಕೃಷಿ ಮಾಡಲ ಅಂದ್ರೆ ನಡೆಯಲ್ಲ ಸರ್. ಈಗ ನಾವು ಕೃಷಿ ಮಾಡ್ಕೊಂತ ಬಂದೀವಿ ಸರ್, ನಮ್ಮ ಮಕ್ಕಳನ್ನು ಮತ್ತೆ ಮುಂದೆ ಮಾಡಬಹುದು. ಕೊನೆಯದಾಗಿ ಏನಂದ್ರೆ, ನಿಮ್ ಈಗ ನೀವು ಕಲ್ಲಂಗಡಿ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಾ, 3 ಎಕರೆ 4 ಎಕರೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ನಿಖರವಾಗಿ 1 ಎಕರೆಗೆ ಎಷ್ಟು ಲಾಭ ಬರ್ತದೆ ಅಂತ? 1 ಎಕರೆಗೆ ಒಂದು 5,000 ಮಿನಿಮಮ್, ಹೆಚ್ಚು ಕಮ್ಮಿ ತಗಂತೀವಿ ಸರ್. 50,000 ಬರ್ತದೆ? 5,000 ಹೆಚ್ಚು ಕಮ್ಮಿ ರೀ. ಮತ್ತೆ ಬೀಜ ಚಲೋ ಬಂತಂದ್ರ ಲಾಭ ಜಾಸ್ತಿ ಆಗುತ್ತೆ ಸರ್. ಬೀಜ ಕಮ್ಮಿ ಬಂತು ಒಳ್ಳೆ ಗುಣಮಟ್ಟ ಅಂದ್ರೆ ಏನ್ ರೇಟ್ ಕೊಡ್ತಾರೆ ಅವರು ಕೆಜಿಗೆ? ಒಂದ ವೆರೈಟಿ ಇರಲ್ಲ ಸರ್, ವಾಟರ್ ಮೆಲನ್ ಆತ ಒಂದ ವೆರೈಟಿ ಇರಲ್ಲ, ಅದು ವೆರೈಟಿ ಮೇಲೆ ಇರ್ತಾವ ಸರ್. ಸ್ವಲ್ಪ ಜಾಸ್ತಿ ಇಳುವರಿ ಬರೋವು ರೇಟ್ ಕಮ್ಮಿ ಇರ್ತ ಸರ್, ಸ್ವಲ್ಪ ಅದರಲ್ಲಿ ಕಮ್ಮಿ ಇಳುವರಿ ಬರೋದ್ ರೇಟ್ ಜಾಸ್ತಿ ಮಾಡಿರ್ತಾರೆ. ಹಂಗಾಗಿ ಅದು ಅದಕ್ಕೆ ಅಲ್ಲಿಗೆ ಸ್ವಲ್ಪ ಮೇಕಪ್ ಮಾಡಿರ್ತಾರ ಸರ್. ಒಟ್ಟು ಎಕರೆಗೆ ಒಂದು 50,000 ಬರುತ್ತೆ ನಿಖರವಾಗಿ ಸರ್? ನಿಖರವಾಗಿ ಬರ್ತಾ ಸರ್. ಒಂದು 4 ಎಕರೆಗೆ ಒಂದು 2 ಲಕ್ಷ ರೂಪಾಯಿ ದುಡಿಬಹುದು ಸರ್. ಇದೆಲ್ಲ ಪ್ರೊಸೆಸ್ ನಡೆಯೋದು 3-4 ತಿಂಗಳಲ್ಲೇ ಆಗ್ಬಿಡ್ತದೆ? 3 ತಿಂಗಳಲ್ಲಿ ಮುಗ್ದು ಹೋಗ್ತದೆ ಸರ್. ನಿಮಗೆ ಪೇಮೆಂಟ್ ಬರೋದು ಯಾವಾಗ? ಅದು ಬೀಜ ಕೊಟ್ಟಮೇಲೆ ನಮ್ದಲ್ಲಿ ರಿಸಲ್ಟ್ ಬರುತ್ತೆ ಸರ್, ಪ್ಯೂರಿಟಿ ಜರ್ಮಿಷನ್ ಅಂತ. ಅದು ಎಷ್ಟು ದಿನ ಟೈಮ್ ಹಿಡಿತದೆ? ಅದು ಬೀಜ ಕೊಟ್ಟಮೇಲೆ 3 ತಿಂಗಳು ಸರ್. 3 ತಿಂಗಳ ಮೇಲೆ ರಿಸಲ್ಟ್ ಬರುತ್ತೆ ಸರ್, ರಿಸಲ್ಟ್ ಬಂದ್ಮೇಲೆ 4ನೇ ತಿಂಗಳಿಗೆ ಪೇಮೆಂಟ್ ಆಗ್ತಾರೆ ಸರ್. ಒಂದು 8 ತಿಂಗಳು ನಿಮ್ಮ ಕೈಗೆ ಹಣ ಬರೋ ಅಷ್ಟಿಗೆ ಇದೆಲ್ಲ ಪ್ರೊಸೆಸ್ ಆಗಿ ಅದೆಲ್ಲ ಆಗಿ ಒಂದು 8 ತಿಂಗಳು ಹಿಡಿತದೆ ಇದೆಲ್ಲ. ಆ ಮಧ್ಯದಲ್ಲಿ ಮತ್ತೆ ನೀವು ಬೇರೆ ಬೀಜೋತ್ಪಾದನೆ ತೊಡ್ಕೊಂಡಿರ್ತೀರ ನಿರಂತರ? ಅದಾದ್ರೆ ಬೇರೆ ಮತ್ತೆ ಮಾಡ್ಕೊಂಡಿರ್ತೀವಿ ಮೆಕ್ಕೆಜೋಳ ಅಂತ, ನಾವು ಅದ್ರ ಜೊತೆಗೆ ಅಲ್ಲೇ ಮಾಡ್ಕೊಂಡಿರ್ತೀವಿ ಸರ್. ಇದು ಬರೋದ ಒಂದ್ 7-8 ತಿಂಗಳು ಆಗೇ ಆಗುತ್ತೆ ಸರ್. ಹಣ ವಿಳಂಬ ಆಗಲ್ಲ ಜಾಸ್ತಿ ಆಗಲ್ಲ ಸರ್. ಏನು ಮೋಸ ಅಂತ ಇಲ್ಲ, ಕೆಲವೊಂದು ಕಂಪ್ನಿಯಲ್ಲಿ ಮಾಡ್ತಾರೆ ಸರ್, ಅದ್ ನೋಡಿ ಮಾಡ್ಬೇಕು ಕಂಪ್ನಿ ಹೆಂಗ ಏನಂತಂದು ನಾವು ವಿಚಾರ ಮಾಡಿ ಮಾಡ್ಬೇಕು ಸರ್. ನಿಮ್ಗೆ ಏನಾದ್ರೂ ಸರ್ ನಮ್ಗೆ ಅನುಭವಗಳು, ನಮ್ಗೆ ಹಿಂಗ್ ಬೆಳೆದು ಕೊಟ್ಟಿದ್ವಿ ಕೊಡ್ಲೇ ಇಲ್ಲ, ಹಣ ಬರ್ಲೇ ಇಲ್ಲ, ಈ ತರದ ಏನಾರು ಆಗಿದಾವ ಯಾವಾಗಾದ್ರೂ? ಕೆಲವೊಂದ್ ಆಗ್ಯಾವ ಸರ್, ಅದ್ರ ಬಟ್ ನಮ್ಗೆ ಅಂತ ಏನಿಲ್ಲ, ಕೆಲವೊಂದ್ ಕಂಪ್ನಿ ಒಳಗೆ ಆಗ್ಯಾವ ಸರ್. ನಿಮ್ಮ ಭಾಗದೊಳಗೆ ಅಂದ್ರೆ ಹೊಸ ತಲೆಮಾರಿನ ಯುವಕರು ಅಂದ್ರೆ ಈಗ ಓದ್ತಾ ಇರ್ತಾರೆ, ಓದಿ ಬಿಟ್ಟು ಮನೇಲಿ ಇರ್ತಾರೆ, ಇಂಥವರು ಕೃಷಿಯಲ್ಲಿ ಪಾಲ್ಗೊಳ್ಳುವ ಒಂದು ಮನಸ್ಥಿತಿ ಹೇಗಿದೆ? ಈಗ ಕೃಷಿ ಅಂದ್ರ ಸ್ವಲ್ಪ ಎದರಾಕಿರ್ತಾರೆ ಸರ್. ಈ ಕೃಷಿ ಬಾರಪ್ಪ ಅಂತಂದ್ರೆ ಈಗ ಅವರು ಬರಾಕ ಹಿಂದ ಮುಂದೆ ನೋಡ್ತಾರೆ ಸರ್. ಏ ಇಲ್ಲಪ್ಪ ನಾನು ಇಲ್ಲಿ ಸೈಡ್ ಇಲ್ಲೇ ಒಂದ 10,000-15,000 ಕೊಡ್ತಾರೆ, ಅಲ್ಲೇ ಹೋಗಿ ತುಂಬ ನಾನು ಏನೈತೆ ಅಲ್ಲಿ ಬಿಸಿಲಾಗ ಅನ್ನೋ ಲೆಕ್ಕನ ಜನ ಅದಾರ ಸರ್, ಇಲ್ಲ ಅಂತಲ್ಲ. ಒಳ್ಳೇದು ಬಸವರಾಜ್ ಅವರೇ, ವಿಶೇಷವಾಗಿ ಬೀಜೋತ್ಪಾದನೆಯಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜೋತ್ಪಾದನೆ ಚಟುವಟಿಕೆ ಮತ್ತು ನಿಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ನಮ್ಮೆಲ್ಲ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದ ಎಲ್ಲ ಕೇಳುಗ ರೈತರ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ. ಇದುವರೆಗೆ ಬೀಜೋತ್ಪಾದನಾ ಚಟುವಟಿಕೆ ಕುರಿತು ಕೊಪ್ಪಳ ಜಿಲ್ಲೆ ಚಿಲಕಮುಖಿ ಗ್ರಾಮದ ರೈತರಾದ ಬಸವರಾಜ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಂ ಸೋಮೇಶ್ ಉಪ್ಪಾರ್, ಸಂಕಲನ ಎಚ್ಪಿ ಯಶೋಧ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ